ಚಪ್ಪರ್ ಜೋಪಡಿ ಅಲ್ಲ, ನಿನ್ನ ಚಪ್ಪರ್ ರಜಾ ಒಂದು ನನ್ನ ಕಣ್ಣಾಗ ಬಿತ್ತು, ನನ್ನ ಕಣ್ಣ ಇರ್ತದ ಏನು ಹೋಯ್ತದ ಅಂದ. ಹೌದು, ಅವಾಗ ನೀಲಮ್ಮ ತನ್ನ ಸರಿಗಿಲಿನ ಕಸ ತೆಗಿತಾಳ. ಆ ನೀಲಮ್ಮ ಏನಂತಾರ, ಏ ಬಾಯಿ ನೀ ಕಸ ತೆಗಿಯದಿತ್ತಂದ್ರ ನಿನ್ನ ನೆಡಗಿಲಿನ ತೆಗಿ, ಆ ನಿನ್ನ ಶರಗಂಬಾದು ನನ್ನ ನಡ್ಲಾತದ ಅಂದ್ರು. ಹೌದು, ಧನ್ ಮಾನ್ ಧನ್ ಗುರು ಶ್ರೀ ಅರ್ಪಣ್, ಗುರುವಿನಕ್ಕಿಂತ ಯಾವ ದೊಡ್ಡದ ಅಂತ. ಆ ನೀಲಮ್ಮ ಏನಂದ್ರ, ಆ ಸರಿಗಿಲಿಂದ ಬಿಟ್ಟು ನೆಡಗಿಲಿನ ಕಸ ಹ್ಯಾಂಗ ತೆಗಿತಾಳ? ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ, ನೀಲಮ್ಮ ಜರ್ಗಿಲಿಂದ ಕಸ ತೆಗೀತಾಳ. ಐನೂರು ಆಗ್ಯಾರ ದೊಡ್ಡಿ ಹೊರಗ, ಐನೂರು ಆಗ್ಯಾರ ದೊಡ್ಡಿ ಹೊರಗ. ಪರಮಾತ್ಮ ಭಕ್ತಿ ಚಂದ್ರಪುರ ಮುನಿಗ ನೀಲಮ್ಮನ ಮನಿಗ ದೇವಿಯ ಏನಂತಾರ, ಹೇ ನೀಲಮ್ಮ ಸ್ವಾಮಿ ಭೇಟಿಯಾದ್ರು, ಯಾಕೋ ಸ್ವಾಮಿ ನೀವು ಏನ್ ಮಾಡಬೇಕು, ಲಿಂಗ ಧಾರಣ ಮಾಡಬೇಕು, ವಿಭೂತಿ ಹಚ್ಚಬೇಕು, ಅದೆಲ್ಲ ಬಿಟ್ಕೊಟ್ಟು ಏನಪ್ಪ ಅಂದ್ರೆ ಹೂಕ ಮಚ್ಚಿರಲ್ಲ ನೀವು. ಹೌದು, ಅವಾಗ ಏನ್ ಹೇಳಪ್ಪ, ಇಲ್ಲಿ ಗಲ್ಲ್ಯಾಗ ಒಂದು ನೀಲಮ್ಮ ನೀಲಮ್ಮ ಅಂತ ಹಾಳ ಭಿನ್ನಾದ ಬರ್ರಿ ಸ್ವಾಮಿ ನಿಮ್ಗಂತ ಊಟಕ್ಕೆ ಹೇಳಿ ನನಗ. ಅವ್ರ ಮನೆಗೆ ನಾ ಊಟಕ್ಕೆ ಹೋಗಿದ್ದ, ಆ ಊಟಕ್ಕೆ ಹೋದಾಗ ಆಕೆ ಪ್ರೀತಿ ಮಾಡಿ ನನಗ ಏನಪ್ಪ ಅಂದ್ರೆ ಒಯ್ದು ಜಳಕ ಹಾಕ್ದಳು, ಚಂಪಲ್ ಹಾಕ್ದಳು, ಮಣಿ ಹಾಕ್ದಳು, ಮಣಿ ಮ್ಯಾಲ ಒಯ್ದು ಕೂಡಿಸ್ದಳು, ಆಕಿಂದು ಹಕ್ಕು ಕಮ್ಮಿ ಹೇಳಪ್ಪ ಅಂದ್ರೆ ನನ್ನ ಹಣಿಗೆ ಬಂದ. ಹೌದು, ಯಾಕಾಗಲ್ಲ ಸ್ವಾಮಿಗೆ ಏನಂತಾರ, ಹೋಗ ನಿಂದ್ರೆ ಹೊಂಟೋಗಲ್ಲ. ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು, ನೀಲಮ್ಮನ ಗಂಡ ಸಿಟ್ಟಿಲಿಂದ ಬಂತು. ಬಡಿ ಬಡಿ ಮಾಡುತ್ತಾರ ನೀಲವ್ವಗ, ಬಡಿ ಬಡಿ ಮಾಡುತ್ತಾರ ನೀಲವ್ವಗ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ, ನೀಲಮ್ಮ ಗುರುವಳಗ ಪಿಛಾ ಬೀಳುತ್ತಳ. ಯಾರು ಯಾರ ನೆಂಬೋದಿಲ್ಲ ನೀಲವ್ವಗ, ಯಾರು ಯಾರ ನೆಂಬೋದಿಲ್ಲ ನೀಲವ್ವಗ, ಯಾರು ಯಾರು ನೆಂಬೋದಿಲ್ಲ ನೀಲವ್ವಗ, ಸಿಟ್ಟಿಲಿಂದ ಹೋಗಿ ಕುಂತಳವಾಗ, ಸಿಟ್ಟಿಲಿಂದ ಹೋಗಿ ಕುಂತಳವಾಗ, ರಜ ಕಿತ್ತ ಮೈ ಮೇಲೆ ಹಾಕೊಂಡಾಳ, ನೀಲಮ್ಮನ ಚಿಂತಿ ಶಿವಾಗ ಬಿತ್ತು, ನೀಲಮ್ಮನ ಚಿಂತಿ ಪರಮಾತ್ಮಗ ಬಿತ್ತು, ನೀಲಮ್ಮ ಚಿಂತಿ ಶಿವಾಗ ಬಿತ್ತು, ನೀಲಮ್ಮನ ಚಿಂತಿ ಪರಮಾತ್ಮಗ ಬಿತ್ತು, ನೀಲಮ್ಮನ ಚಿಂತಿ ಶಿವಾಗ ಬಿತ್ತು, ನೀಲಮ್ಮನ ಚಿಂತಿ ಪರಮಾತ್ಮಗ ಬಿತ್ತು, ನೀಲಮ್ಮ ಚಿಂತಿ ಶಿವಾಗ ಬಿತ್ತು, ನೀಲಮ್ಮನ ಚಿಂತಿ ಶಿವಾಗ ಬಿತ್ತು, ಪರಮಾತ್ಮ ಬಂದರ ಸದ್ಗುರುರಿಗ, ಪರಮಾತ್ಮ ಬಂದರ ಸದ್ಗುರುರಿಗ, ಪರಮಾತ್ಮ ಬಂದರ ಸದ್ಗುರುರಿಗ, ಪರಮಾತ್ಮ ಬಂದರ ಸದ್ಗುರುರಿಗ, ಕೈ ಹಚ್ಚಿ ನೋಡ್ಯಾರ ಆಗಸೀಗ, ಕೈ ಹಚ್ಚಿ ನೋಡ್ಯಾರ ಆಗಸೀಗ, ಕೈ ಹಚ್ಚಿ ನೋಡ್ಯಾರ ಆಗಸೀಗ, ಕೈ ಹಚ್ಚಿ ನೋಡ್ಯಾರ ಆಗಸೀಗ, ಬಂದರ ಸುಪುರುರಿಗೆ ಕೈಯ ನೋಡರ ಅಗಸೀಗ, ಕೈಯ ನೋಡರ ಅಗಸೀಗ, ಕೈಯ ನೋಡರ ಅಗಸೀಗ, ತಟ್ಟಿ ಬಂದ ಆವಾಗ ಕೆಳ ಆವಾಗ ಜಿಯಗ ನೀಲಮ್ಮ ಒಂದಿನ ಬರಲಿ, ಸದ್ಗುರುವಿನ ದಯಾ ಇರ್ಲಿ ಅಂತ ಊರೊಳಗೆ ಭಿಕ್ಷಾ ಬೇಡ್ತಾಳ. ಯಾರು ಯಾರು ನಂಬಿಲ್ಲ, ಒಂದು ತುಗುಟಿ ಇಲ್ಲ ಹಿಟ್ಟಿಲ್ಲ, ಜೋಳಗಿದ ಒಂದು ತುಗುಡಿ ರೊಟ್ಟಿ ಇಲ್ಲ. ಹೌದು, ಪಟ್ಟಿ ಬಹಳ ಕೆಟ್ಟದೆಂದು ಕೆಟ್ಟ ಕೆಲಸ ಮಾಡಿ ಪ್ರಾಣ ಬಿಟ್ಟು ಹೋಗುವಾಗೆ ಪಟ್ಟಿ ಬರಲಿಲ್ಲ. ಈ ಹೊಟ್ಟೆಗೆ ಶಂಕಿ ಹಚ್ಚು ಅಂದ, ನಾಲ್ಕು ದಿನ ಇರಬೇಕು ಈ ದುನಿಯಾದಾಗ ಬಾಳ್ಬೇಕಂತ ಹೇಳಿ ನಾವು ಅನ್ನ ನೀರು ಸೇವನೆ ಮಾಡಬೇಕಾಗ್ತದೆ. ನನಗೆ ಯಾವಾಗ ಇಂಥ ಆರೋಪ ಬಂದದಂದ್ರ ನಾ ಇರಾದ ಬೇಡ ಸತ್ ಹೋಗ್ಬೇಕಂತ ಹೇಳಿ ಕೆಪಿ ಮ್ಯಾಲ ಹೋಗಿ ತಪಸ್ಸಾರಿ ಕುಂತಾಳ. ಒಂದು ಕಣ್ಣಾಗಿನ ಪ್ರಾಣ ಹೊಂಟ ಹೋಯ್ತು ನೀಲಮ್ಮಂದು. ಈ ಮಾತಿಗೆ ಆರ್ ತಿಂಗಳ ದಿನ ಆಯ್ತು. ಅವಾಗ ನೀಲಮ್ಮ ಏನಂತಾಳ, ಎನ್ನ ಹಣೆ ಭಾರಕಕ್ಕ, ಎನ್ನ ಹಣೆ ಭಾರಕಕ್ಕ, ಎಂದ ಗಂಡ ದೊರಕ್ಯಾನವ್ವ, ನಾನು ಯಾಗ ಮಾಡಲಿ ತಂಗಿ, ನಾ ಯಾಗ ಮಾಡಲೆ, ಎನ್ನ ಹಣೆಯ ಭಾರಕಕ್ಕ, ಎನ್ನ ಹಣೆಯ ಭಾರಕಕ್ಕ, ಎಂದ ಗಂಡ ದೊರಕ್ಯಾನವ್ವ, ಯಾಂಗ ಮಾಡಲೆ, ನಾ ಯಾಂಗ ಮಾಡಲೆ. ಅಡಕಿಲ ಮಡಕೆ ತಿಳಿಸೋತಾನ, ಅಡಿಕೆ ಮಡಕೆ ತಿಳಿಸೋತಾನ, ಕಡಿಗೆ ಮಡಕೆ ಒಡತಾನ, ಕಡಿಗೆ ಮಡಕೆ ಒಡೆಯುತ್ತಾನ, ಉಗಳಕ್ಕಾಡೇ ಹೋಟ ಮುರದಿದಾನೆ, ಸಂಗೀತ ಯಾಂಗ ಮಾಡಲೆ, ಉಳಿಯುತ್ತಾನ, ಕರಲೋದರೆ ಒಳಿಯುತ್ತಾನ. ಉಳದಾಡೇ ಹೊರ ಚಮರದಿರನೆ ಸಂಗೆ ನಾಯಾಂಗ ಮಾಡಲೆ, ಕನ್ನಡಿಯ ಚಮರದಿರನೆ ಸಂಗೆ ನಾಯಾಂಗ ಮಾಡಲೆ. ಯನಹಣೆ ಭಾರತ ಭಾರತ ಗಂಡನಾದರ ಗಂಡನಲ್ಲ, ಗಂಡನಾದರ ಗಂಡನಲ್ಲ, ಮೊದಲೇ ಗಣ ಸ್ಥಾನವಿಲ್ಲ. ಗಂಡನಾದರ ಗಂಡನಲ್ಲ, ಮೊದಲೇ ಗಣ ಸ್ಥಾನವಿಲ್ಲ. ಹಂಡಾಗೆ ಬೀಳತಿದ್ದಾನೆ ತಂಗಿ ನಾಯಂಗ ಮಾಡಲೆ, ಜನ ಹಣೆ ಭಾರತಕ್ಕ ನಹಣಿ ಭಾರತಕ್ಕ ಪಕ್ಕ ಹಳಿಯ ಒಳಗೆ ಇರುವ ತಮಪುರದ ಪಕ್ಕ, ಸಣ್ಣ ಹಳ್ಳಿ ತೋಳು ಇರುವ ತಮಪುರದ ಬೂದಿಯ ಪಕ್ಕ. ಗಂಡ ಸಿಕ್ಕನೆ ಒಳೆ ನನ್ನ ತಕ್ಕ, ನಾನು ಹ್ಯಾಂಗ ಮಾಡಲಿ ತೈಲ ಹ್ಯಾಂಗ ಮಾಡಲಿ. ಹಳಿಯ ಭಾರತಕ್ಕ ಹಳಿಯ ಭಾರತಕ್ಕ ಗಂಡ ಗಂಡ ದುರ್ಗಾನುವ ಪರಮಾತ್ಮ ಬಿತ್ತು ಬಂದ್ ಏನ್ ಮಾಡ್ಯಾರ ಪರಮಾತ್ಮ, ಅಗಸಿಗೆ ಕೈ ಎಂಬಾದ ಹಚ್ಚಾರ. ಊರಾಗ ಮೊದಲೆಲ್ಲ ಏನಿತ್ತು ಅಂದ್ರ ಊರಿಗೆಲ್ಲ ಅಗಸಿ ಇತ್ತು, ಅಗಸ ಇರ್ತೀನು. ಆ ಅಗಸಿ ತಟ್ಟಿಗೆ ಕೈ ಹಸಲಾಕೆ ತಡ ಆದ, ಆ ಅಗಸಿದ ಏನಪ್ಪಾ ಅಂದ್ರ ತಟ್ಟಿ ಎಂಬಾದ ಬಂದಾಯ್ತು. ಹೊತ್ತ ಹೊಂಟ್ಲಾಕೆ ತಡ ಆದ ಇಲ್ಲ, ದನ ಕರು ಎಲ್ಲ ಹೊರಗ್ ಹೋಗವು. ಆ ರಾಜಾಗ ಬಂದು ಶಿಫಾರಸ್ ಹೇಳ್ತಾರ, ಮಹಾರಾಜ್ರಿ ಮೂರು ತಟ್ಟಿ ಬಂದಾಗ್ಯಾವ. ರಾಜ ಅಂತಾನ, ರಾಜ ಬೋಲೆ ದಲ್ ಹಲೆ, ಗರೀಬ್ ಬೋಲೆ ದಾಡಿ ಮಿಶಿನ ಹಲೆ, ಹುಕುಮ್ಕೆ ತಾಬೇದಾರ್ ಚಡಿದಾರ್ ಚೌಕದಾರ್ ಜಮಾದಾರ್ ಬಂದಿ ಬಂದು ಆ ಕಡ್ಲಿ ಪೆಟ್ಟ ಹಾಕದ್ರಿ ಆ ಅಗಸಿಗೆ. ಕೊಡ್ಲಿ ಪೆಟ್ಟ ಹಾಕ್ಲಾಕೆ ತಡದ ಕಟ್ಗಿ ತಟ್ಟಿ ಇದ್ದು ಮಹಾರಾಜ್ರಿ, ಕಟ್ಗಿ ತಟ್ಟಿ ಅಂಬಾದ ಹೊಂಟ್ ಹೋದು. ಉಕ್ಕಿನ ತಟ್ಟಿಯಾಗಿ ನಿಂತವ ದೇವ ಹೋ, ಉಕ್ಕಿನ ತಟ್ಟಿ ಆಗ್ಲಕ್ಕೆ ತಡ ಅದಾವ. ಏನ್ ಕಡಿತಾರ ಒಳಗಿನ ಕಿಡಿ ಕಾರಣಾತ್ ಬೆಂಕಿ. ರಾಜಾಗ ಬಂದು ಶಿಫಾರಸ್ ಏನಂತಾರ, ಮಹಾರಾಜ್ರೆ ನೀವು ಕಟ್ಟಿಗೆ ತಟ್ಟಿ ಕಡಿ ಅಂತ ಹೇಳಿದ್ರಿ, ನಾವು ಕಡಿಲಾಕ್ ಹೋದೆವು, ಅದು ಉಕ್ಕಿನ ತಟ್ಟಿಯಾಗಿ ನಿಂತಿದ, ಈಗ ಏನ್ ಮಾಡಬೇಕು ಮಹಾರಾಜ್ರೆ? ರಾಜ ಅಂತಾರ, ನೋಡಿ ನಮ್ಮ ಊರಿಗೆ ಏನ್ ಪೀಡ ಹತ್ತದ, ಒಂಬತ್ತು ಮಂದಿ ಪಾಂಡಿತರ, ಆ ಪಾಂಡಿತರಿಗೆ ಕರ್ಕೊಂಡು ಬರ್ರಿ, ಪಂಚಾಂಗ ತೆಗೆದು ನೋಡ್ತಾರ. ಆ ಪಂಚಾಂಗದಾಗ ಏನ ಹೊಂಡತದ, ಊರೊಳಗಿಂದ ಎಲ್ಲ ಹೆಣ್ಣ ಮಕ್ಕಳ, ಊರೊಳಗಿಂದ ಎಲ್ಲ ಹೆಣ್ಣ ಮಕ್ಕಳ ಪಂಚಾರ್ತಿ ಮಾಡಬೇಕು ಅಗಸೀಗ, ಪಂಚಾರ್ತಿ ಮಾಡಬೇಕು ಅಗಸೀಗ, ಪಂಚಾರ್ತಿ ಮಾಡಬೇಕು ಅಗಸೀಗ, ಪಂಚಾರ್ತಿ ಮಾಡಬೇಕು ಅಗಸೀಗ. ಅಸಿ ತಟ್ಟಿ ಕರಿತದ ಆವಾಗ ಕೇಳ, ಆವಾಗ ಜೀವಿಯಗ ಜೀವಿಯಗ ಜೀವಿಯಗ ಜೀವಿಯ, ಅಸಿ ತಟ್ಟಿ ಕರಿತದ ಆವಾಗ ಕೇಳ, ಆವಾಗ ಜೀವಿಯಗ ಜೀವಿಯಗ ಜೀವಿಯ. ಊರ್ವರ್ಗಿದೆ ಎಲ್ಲ ಹೆಣ್ಣು ಮಕ್ಕಳು ಪಂಚಾರ್ತಿ ಮಾಡ್ತಾರ ಅಗಸೀಗ, ಪಂಚಾರ್ತಿ ಮಾಡ್ತಾರ ಅಗಸೀಗ, ಪಂಚಾರ್ತಿ ಮಾಡ್ತಾರ ಅಗಸೀಗ, ಪಂಚಾರ್ತಿ ಮಾಡ್ತಾರ ಅಗಸೀಗ. ಊರ್ ಮದಿ ಒಳಗ ಯಾವಾಕಿ ಒಬ್ಬಕಿ ಪತಿ ಬರ್ತಾ ಇದ್ದು, ನಾಲ್ಕು ಪಟ್ಟ ಸಂದ ತಟ್ಟಿ ತರ್ದದ ಕೇಳ, ಆವಾಗ ದೀದಿಯಗ ದೀದಿಯಗ ದೀ, ನಾಲ್ಕು ಪಟ್ಟ ತಟ್ಟಿ ಸಂದ ತೆರ್ದ ಆವಾಗ ಕೇಳ, ಆವಾಗ ದೀದಿಯಗ ದೀದಿಯಗ ದೀ. ಅವಾಗ ಆ ಊರ್ ಮಂದಿ ಒಳಗ ಯಾವಾಕಿ ಒಬ್ಬಕಿ ಪತಿವರ್ತ ಇದ್ದಳು, ಆ ಪತಿವರ್ತ ಪುಣ್ಯದಿಂದ ಏನಪ್ಪಾ ಅಂದ್ರೆ ನಾಲ್ಕು ಪಟ್ಟು ತಟ್ಟಿ ಖುಲ್ಲಾ ಆಯ್ತ್ರಿ. ನಾಲ್ಕು ಪಟ್ಟ ತಟ್ಟಿ ಖುಲ್ಲಾ ಆಗಿದ ಮೇಲೆ ರಾಜನ ಬಲಿ ಫಿರಿ ಅದಿ ಹೋದ್ರು. ರಾಜ ಪ್ರಜಾವೆಲ್ಲ ಏನಂತಾರ ನೋಡ್ರಿ, ಆ ಸಿಲಿಂಜೆ ಫಾಸಿ ಏನಾರ ಒಂದು ಏನಪ್ಪ ಇದಕ್ಕೆ ಇಡಬೇಕು ಅಂತೇಳಿ ಏನಂತಾರ, ಯಾರ ತಾಯಿ ಆಗ್ಲಿ, ಯಾರ ತಂಗಿ ಆಗ್ಲಿ, ಯಾರ ಹೆಂಡತಿ ಆಗ್ಲಿ, ಆಕಿ ಒಂದ್ ವೇಳೆ ಪತಿ ಬರ್ತಾ ಇದ್ದಳು, ಆಕಿನಿಂದ ಬಾಗಿಲು ತೆಗಿತಂದ್ರ ಏಳು ಊರ ಜಾಗಿರಿ ಕುಡ್ತೇವು, ಚೌತಾಯಿ ರಾಜಧಾನಿ ಕುಡ್ತೇವಂತ ಪಂತ ಇಟ್ಟು ಇಳೆದಲ್ಲಿ ಇಟ್ಟರ ದೇವಾರಿ ಹರಿ. ಅದ್ರಾಗ ಒಬ್ಬ ಬಂದ್ರಿ ನಮ್ಮಂತ ಒಬ್ಬ ಬಂದೇನಂತಲ್ಲ ಏನ್ಪಂತ ಇಟ್ರಿ ಇದು ಹೇಳ್ರಿ ಅಂದ, ಏನ್ ಹೇಳಿ ಅಂದ, ಯಾರ ತಾಯಿ ಆಗ್ಲಿ, ಯಾರ ತಂಗಿ ಆಗ್ಲಿ, ಯಾರ ಹೆಂಡತಿ ಆಗ್ಲಿ, ಆಕಿ ಪಂಚಾಯತಿ ಮಾಡಿದಳು, ಅಗಸಿ ತಟ್ಟಿ ತೆಗೆದರ, ಏಳು ಊರು ಜಾಗಿರಿ ಚೌತೈ ರಾಜಧಾನಿ ಕೊಡ್ತೇವಂತ ಡೊಂಗುರು ಸಾರಿದೆವು, ಇದು ಪಂತ ಇಟ್ಟಿದೇವ್ರನು. ಪಂತ ಎತ್ಕೊಂಡು ಮನೆಗೆ ಹೋದನು, ಮನೆಗೆ ಹೋಗಿ ಹೆಣತಿಗೇನಂತ ನಡಿ ಅಂದ, ರಾಜನ ಬಲಿ ಇಳೆ ಹತ್ತಿನಿ ನಡಿ ಆರತಿ ಮಾಡಿ ನಡಿ ಅಂತ ಹೆಣತಿ ಕುಂತು ಗಂಡೆಗವೇನಂತಾಳ, ನಾ ಎದಕ್ಕೆ ಬರಲಿ, ಏನು ಕಡಿಮೆ ಮಾಡ್ಯಾನ ಶಿವ ನಮಗ, ಏನು ಕಡಿಮೆ ಮಾಡ್ಯಾನ ಶಿವ ನಮಗ, ಏನು ಕಡಿಮೆ ಮಾಡ್ಯಾನ ಶಿವ ನಮಗ, ಎಂಟ ಎತ್ತ ಗೋಳು ನಮ್ಮ ಮನೆಗ, ಎಂಟ ಹತ್ತೋಳು ನಮ್ಮ ಮನೆಗ, ಎಂಟ ಎತ್ತ ಗೋಳು ನಮ್ಮ ಮನೆಗ, ಬರೋದಿಲ್ಲ ಅಗಸೀಗ ನಾನು ಅಗಸೀಗ ತಾತಾ, ಬರೋದಿಲ್ಲ ಅಗಸೀಗ ನಾನು ಅವಾಗ ಆ ರಾಜ ಪ್ರಜಾ ಅವೆಲ್ಲ ಚಿಂತಿ ಜನ ಏನ್ ಮಾಡ್ತಾರ ನೋಡ್ರಿ, ಮತ್ತಾರ ಹರ ಏನ್ ನೋಡ್ರಿ, ಏನಿಲ್ರಿ ಅಂದ, ಆ ನೀಲಮ್ಮ ನೀಲಮ್ಮ ಒಬ್ಬಕ್ಕೆ ಏನ್ ಹಳ, ಆ ಐಗೋಳು ಸಂಘಟ್ ಹೋಗ್ಯಾಳ ಅಂತ ಹಾಕಿದ ಮೇಲೆ ಅಪವಾದ ಹೊರಿಸಿರು, ಆ ಹೆಣ್ಮಗಳು ಒಬ್ಬಕ್ಕೆ ಹಳ ನೋಡ್ರಿ. ರಾಜ ಸ್ವತಾನೇ ಬಂದು ಏನಂತಾರ, ಹೇ ನೀಲಮ್ಮ ಒಬ್ಬರ್ಲಿಂದ ಊರ ಪಾವನ, ಒಬ್ಬರ್ಲಿಂದ ಕೇರಿ ಪಾವನ, ಒಬ್ಬರ್ಲಿಂದ ಊರ್ ಹಾಳ, ಒಬ್ಬರ್ಲಿಂದ ಮನಿ ಹಾಳ, ಒಬ್ಬರ್ಲಿಂದ ದೇಶ ಹಾಳ, ಒಬ್ಬರ್ಲಿಂದ ಏನಂದ್ರೆ ಎಲ್ಲಾ ಉದ್ದಾರ ಆಯ್ತದ, ನಡಿಯಮ್ಮ ತಾಯಿ ಅಂತೇಳಿ ದಟ್ಟಿ ಪಿತಾಂಬರ್ ಉಡಿಸಿ, ಆಕಿಗೆ ಉಡಿ ತುಂಬಿ ಅನ್ನ ಪಿತಾಂಬರ್ ಉಡಿಸಿ ಆಕಿಗೆ ಹ್ಯಾಂಗ್ ಕರ್ಕೊಂಡು ಹೊಂಟಾರ, ದಾಜಿ ವೀರನ ಕೊಟ್ಟು ಕೈಲಾಕೆ ಕಡವ್ಯಾರೋ ಭಾಸಿ ಪಾಲಿ ಪದಕ್ಕ ನಾಗಮ್ಮನ, ದಾಜಿ ವೀರನ ಕೊಟ್ಟು ಕೈಲಾಕೆ ಕಡವ್ಯಾರೋ ಭಾಸಿ ಪಾಲಿ ಪದಕ್ಕ ನಾಗಮ್ಮನ, ಒಳಪತ್ತು ಕೇಳ್ಯಾಳೋ ನೀಲಮ್ಮನ, ತಮಿಳ ನೆಲಸೂತ ಬಂಜಾಳೋ ಶಂಕರನ, ಅಲ್ಲಿ ಬಂದು ಕನ್ನಡ ಬರುವ ರಾಜೇಂದ್ರನ, ತಿಟ್ಟು ಕೇಳಿ ಹೊಟ್ಟಾಗಿನ ಕೆಸಬೇಕಿ ನೋಡಲುವೇನಯ್ಯ, ಶಂಭುಲಿಂಗ ಶಂಭುವೇ ಶಂಭುಲಿಂಗ. ಅವಾಗೇನಪ್ಪ ಅಂದ್ರೆ ಆ ಊರ್ ಮಂದಿ ಒಳಗ ಯಾವಾಕಿ ಪತಿ ಬರ್ತಾ ಇದ್ದಳು, ನಾಲ್ಕು ಪಟ್ಟು ಸಂದ ಕೊಡ್ತೀರಿ ತಟ್ಟಿದೀನ್. ಜನ ಮಂದಿ ಎಲ್ಲ ಏನಂತಾರ, ಯಾಕೋ ತಮ್ಮ ರಾಜ, ನಾವು ಬಡವರಿದ್ದೇವು, ನಮ್ಕಿಂತ ನಿಮ್ಮ ರಾಜರಾಣಿ ಗೋಶೆಖಾನೆದಾಗ ಹಳ, ನಿಮ್ಮ ಹೆಂಡತಿಗೆ ಬಿ ತಂದು ಪಂಚಾಯತ್ಗೆ ಮಾಡ ಸರಿ ಅಂದ್ರು. ರಾಜ ಏನಂದ್ರು, ರಾಜ ಹುಕುಂ ಕೊಟ್ಟಾರ, ಹೋಗ್ರಿ ಆ ರಾಜರಾಣಿಗೆ ಬಿ ಕರ್ಕೊಂಡು ಬಿರಿ ಅಂತ. ಮೇಣ ಪಾಲ್ಕಿ ಬಾಜಾ ಭಜಂತ್ರಿ ತಕೊಂಡು ರಾಜರಾಣಿಗೆ ತಂದು ಏನಪ್ಪ ಪಂಚಾಯತ್ಗೆ ಮಾಡ್ಸ್ಯಾರ. ಆ ಪೈಲೆ ಏನ ನಾಲ್ಕು ಪಟ್ಟ ತಟ್ಟಿ ತೆರೆದಿತ್ತು, ಅದಿಟ್ಟು ಬಿ ಬಂದೋಬಸ್ತ್ ಮುಚ್ಕೋತ್ರಿ. ಅವಾಗ ಏನಂತಾರ, ಯಾಕ್ರಿ ಅಂದ, ನೀವರ ರಾಜರಿದ್ರಿ, ನಿಮ್ ಹೆಂಡತಿ ಘೋಷೆಖಾನೆದಾಗಿರ್ತಾಳ, ಇದು ಯಾಕಂದ್ರ ಇದು ಮುಸ್ತು ನೋಡ್ರಿ ಅಂದ, ನೋಡ್ರಿ ಅಂದ, ನೀಲಮ್ಮ ಕರ್ಕೊಂಬರ್ರಿ ಅಂತ ನೀಲಮ್ಮನ ಕರ್ಕೊಂಡ್ ಬಂದು ಇಲ್ದೆ ಒಂದು ಬೋಧ ಹೇಳ್ತಾರ. ನೀಲಮ್ಮ ನಡಿಯಮ್ಮ ಊರ್ಲಿಂದ ಪಾವನ, ಒಬ್ಬರಿಂದ ಕೇರಿ ಪಾವನ ಅಂತೇಳಿ ಆ ನೀಲಮ್ಮಗ ತಂದು ಏನಪ್ಪ ಅಂದ್ರ ಆ ಪಂಚಾರತಿ ಮಾಡಿಸ್ತಾರ ಅಗಸಿಗೆ. ಅಗಸಿಗೆ ಮ್ಯಾಲ ನೀಲಮ್ಮಂದು ನೆಳ್ಳು ಹೋಗಿ ಬೀಳಾಕೆ ತಡ ಇಲ್ಲ, ಅಗಸಿ ತಟ್ಟಿ ತೆರೆದವ ದೇವಾ ಹೋ ಎಲ್ಲೋ ಮನೋಜಾನಿ ಚಿತ್ತಿಟ್ಟ ಕೇಳೋ ಗುರು ಹಿರಿಯರ ವಾಣಿ, ಮಾಯದ ಮಾತಿಗೆ ಮರ್ದನ್ ಮಾಡಲಕ್ಕ ಜ್ಞಾನದ ಮೂರಾಣಿ, ಎಲ್ಲೋ ಮನೋಜಾನಿ ಚಿತ್ತಿಟ್ಟ ಕೇಳೋ ಗುರು ಹಿರಿಯರ ವಾಣಿ, ಮಾಯದ ಮಾತಿಗೆ ಮರ್ದನ್ ಮಾಡಲಕ್ಕ ಜ್ಞಾನದ ಮೂರಾಣಿ, ತೊಳೆಯಲಕ್ಕ ದಿನದ ಏನಬೇಕು ಜಾನಿ ಸೋಬಾನೆ, ಮನಸ್ಸ ತೊಳೆಯಲಕ್ಕ ಸಂತಪುರದಲ್ಲಿ ಆಗಿದ್ದು ಇದು ಘಟನೆ. ಅವಾಗ ಏನಪ್ಪ ಅಂದ್ರೆ ನೀಲಮ್ಮ ನೋಕೋ ಮಾನ ನೋಕೋ ಧನ ನವ ಆಡೆ ಸಂತಾನ್. ಆ ನೀಲಮ್ಮ ಏನಂತಾರ, ಯಾಕ್ರಿ ನೀಲಮ್ಮನ ಗಂಡ ಒಳ್ಳೆತ್ತದಲ್ಲಿ ಏನ್ ಕೇಳ್ತಿ ಕೇಳೋದು. ಅವಾಗ ಆ ನೀಲಮ್ಮ ಏನಂತಾಳೆ, ನನಗೇನು ಬೇಡ, ಧನ ಬೇಡ, ದ್ರವ್ಯ ಬೇಡ, ನಿಮ್ಮ ರಾಜೋಟ್ಗೆ ಬೇಡ, ನೋಕೋ ಮಾನ ನೋಕೋ ಧನ ನವಾಡೆ ಸಂತಾನ್, ರಾಮ ರಾಮ ಮನತಾ ಮುಖಿ ಜಾವೇ ಪ್ರಾಣ. ನನ್ನ ನಾಮ ಸಂಬಣಿ ಏನದ, ಪಂಡ್ರಾಪುರದಾಗ ಪಂಡರಿನಾಥನ ಬಳಿ, ನನಗೆ ಜಾಗ ಕೊಟ್ರೆ ಸಾಕು, ಇದಕ್ಕಾಗೇನು ನನಗೆ ದೊಡ್ಡದ ಬೇಕಾಗಿಲ್ಲ ಅಂತ ಏನಂತಾಳ ಕೈ ಜೋಡಿಸಿ ಆ ನೀಲಮ್ಮ. ಬೇಗದಿ ಎದ್ದರಾಗೋ ತಮ್ಮ ಈ ಜನ್ಮ ಬರುವ ದೇವಮ್ಮ, ಬೇಗದಿ ಎದ್ದರಾಗೋ ತಮ್ಮ ಈ ಜನ್ಮ ಬರುವ ದೇವಮ್ಮ, ಈ ಜನ್ಮ ಬರುವ ದೇವಮ್ಮ. ತಾಯಿಯ ಗರ್ಭಿನೊಳಗೆ ಚಾರ್ ಜನ ಮಾಡ್ತೀವಿ ಆವಾಗೆ, ತಾಯಿಯ ಗರ್ಭಿನೊಳಗೆ ಚಾರ್ ಜನ ಮಾಡ್ತೀವಿ ಆವಾಗೆ, ಆವಾಗೆ ಯಾರು ಕದಾರು ನಿನಗೆ ನಿಮ್ಮ ಬರುವ ದೇವಮ್ಮ. ಗಡಿ ಗಡಿ ಯಾವತ್ತೂ ಕಾಶಿ ಕಂಡ ಭದ್ರಾವತಿ ಕಾವಲ ಕಾವಲ ಚಂಪಾವತಿ ಇದುವರೆಗೆ ಹುಮ್ನಾಬಾದ್ ತಾಲೂಕು ಜಲಸಂಗಿ ಗ್ರಾಮದ ಸಿದ್ರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಾದ ಮಾಣಿಕ್ರಾವ್ ಗುಂಡೇರಾವ್ ಚೌಹಾಣ್ ಮತ್ತು ನಾಗೇಶ್ ಅವರಿಂದ ಗೊಂದಲಿಗರ ಕಥೆಯಲ್ಲಿ ಸಂತಪುರ ನೀಲಮ್ಮನ ಕತೆ ಕೇಳಿದ್ರಿ. ಈಗ ಕೇಳಿ ಕೃಷಿ ಹಾಡು. ಬೆಳೆಯುವ ಗುಣವಿರುವ ಜೋ